ಅಯ್ಯೋ, ಬಾವಿ ಅಲ್ಲ ಅಮ್ಮ, ನಮ್ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಸಿಂದಗಿ ತಾಲೂಕಿನ ಕಡ್ಲೇವಾಡ PCH ಎಂಬ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಶಿವಣ್ಣ ಅಂಗಡಿ ಅಂತೇಳಿ ಒಬ್ಬರು ರೈತರಿದ್ದಾರೆ. ಇವರು ತಮ್ಮ 6 ಎಕರೆ ಜಮೀನಲ್ಲಿ ಕಬ್ಬು ಮತ್ತೆ ನಿಂಬೆ ಹಾಗೂ ಗೋವಿನ ಜೋಳ ಈ ಮೂರನ್ನು ಬೆಳೀತಾ ಇದ್ದಾರೆ. ಈಗ ಒಂದೊಂದಾಗಿ ಅವರು ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅವರು ಯಾವ್ಯಾವ ರೀತಿ ಬೆಳೀತಾರೆ ಈ ಮೂರು ಬೆಳೆಗಳನ್ನು ಅವರಿಂದಲೇ ನಾವು ಕೇಳಿ ತಿಳ್ಕೊಂಡಂತೆ. ನಮಸ್ಕಾರ ಶಿವಣ್ಣ ಅಂಗಡಿಯವರು. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? 10-12 ವರ್ಷದಿಂದ ಮಾಡ್ತಾ ಇರ್ತೇವೆ ಸರ್. ಸುಮಾರು 10-12 ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಈಗ ತಮಗೆ ಎಲ್ಲಿವರೆಗೆ ತಮ್ಮದು ಶಿಕ್ಷಣ ಆಗಿದೆ? PUC ವರೆಗೆ ಅಷ್ಟೇ ಮಾಡಿದ್ರೆ ಮುಂದೆ ಯಾಕೆ ಓದ್ಲಿಲ್ಲ ಅಂತ ಕೇಳ್ಬೋದಾ? ಇಲ್ಲ ಸರ್, ನಾವು ಮತ್ತೆ ಅನಾನುಕೂಲದಿಂದ ಓದಲಿಲ್ಲ ಸರ್. ನಾವು ಮತ್ತೆ ವ್ಯವಸಾಯಕ್ಕೆ ನಮ್ಮ ಹಿರಿಯರು ಅದೇ ಮಾಡ್ಕೊತ ಬಂದಿದ್ರು, ನಾವು ಒಳ್ಳೆ ಅದೇ ವ್ಯವಸಾಯ ವ್ಯವಸಾಯವನ್ನೇ ಮಾಡಬೇಕು ಅಂತ ಹೇಳಿ ಅಂದ್ರೆ ಶಾಲೆಯನ್ನ ಕಲಿತು ನೌಕರಿಗೆ ಹೋಗೋದು ಬೇಡ, ನಮ್ಮ ಹಿರಿಯರು ಮಾಡ್ಕೊತ ಬಂದದ್ದನ್ನೇ ನಾನು ಮಾಡೋಣ ಅಂತ ಹೇಳಿ ತಾವು ಕೃಷಿಯ ಕಡೆಗೆ ಒಲವನ್ನು ತೋರಿಸಿ ಕೃಷಿಗೆ ಬಂದ್ರಿ. ಈ ಕೃಷಿ ಜೀವನ ತಾವು 10 ವರ್ಷದಿಂದ ಮಾಡ್ತೀನಿ ಅಂತ ಇದ್ರಿ, ಸುಮಾರು 10-12 ವರ್ಷ. ಈಗ 10-12 ವರ್ಷದಿಂದ ತಾವು ಕೃಷಿಯನ್ನು ಮಾಡ್ತಾ ಇದ್ರಿ. ಈ ಕೃಷಿ ಜೀವನ ತಮಗೆ ತೃಪ್ತಿಯನ್ನು ತಂದ್ಕೊಟ್ಟಿದೆ? ಹಾ, ತೃಪ್ತಿ ತಂದ್ಕೊಟ್ಟಿದೆ ಸರ್. ಯಾವ ರೀತಿ ಅಂತ ಕೇಳ್ಬೋದಾ? ಅಂದ್ರೆ ಸರ್, ನಾವು ಮೊದಲ ಇಲ್ಲಿ ಹುರುಳಿ ಮೆಕ್ಕೆಜೋಳ ಅಂತವಿಂತವ ಬೆಳೀತಿದ್ರು ಸರ್. ಈಗ ಹೊರಳಿನ ಒಂದು 5 ಎಕರೆ ನಿಂಬೆ ಗಿಡ ಮಾಡಿದ್ದೀರಿ. 5 ಎಕರೆ ನಿಂಬೆ ಗಿಡ ತಂದು ವರ್ಷಕ್ಕೆ ಒಂದು 4-5 ಲಕ್ಷ ರೂಪಾಯಿ ಆಗ್ತಾರೆ. ಇದೆಲ್ಲ ಈ ರೀತಿ ಮಾಡೋದ್ರಿಂದ ತಮಗೆ ತೃಪ್ತಿ ತಂದು ಕೊಟ್ಟಿದೆ ಅಂತೀರಿ? ಅಂದ್ರೆ ಇದು ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಇಷ್ಟೊಂದು ಹಣ ಸಿಗೋದಿಲ್ಲ ಅಂತೀರಿ? ಇಲ್ಲ ಸರ್, ಒಂದು ತಿಂಗಳಿಗೆ ಕನಿಷ್ಠ 200 ಗಿಡ ಇದ್ದು ಅಂತ ಒಂದು ಮಾಸ್ಟರ್ ಪಗಾರ ಬೀಳುತ್ತೆ ಸರ್. ಪ್ರಾಥಮಿಕ ಶಾಲೆಯ ಶಿಕ್ಷಕರ ಪಗಾರ ಬೀಳ್ಬೇಕು ಅಂದ್ರೆ ಒಂದು 200 ಲಿಂಬೆ ಗಿಡಗಳಿದ್ರೆ ಸಾಕು ಅಂತೀರಿ? 200 ಲಿಂಬೆ ಗಿಡಗಳಿದ್ರೆ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕನ ಪಗಾರ ನಮಗೆ ಸಿಗ್ತದೆ, ಮತ್ತೆ ಯಾಕೆ ನಾವು ಸರ್ಕಾರಿ ನೌಕರಿ ಮಾಡೋಣ ಅಂತೀರಿ? ಹೌದಲ್ಲ? ಆಯ್ತು, ನಿಮ್ಮ ಉದ್ದೇಶನು ಒಳ್ಳೇದಿದೆ. ಹಂಗಿತ್ತಂದ್ರೆ ನಿಮ್ಮ ವಿವರವಾದ ಅನುಭವನ ನಮ್ಮ ಜೊತೆ ಇನ್ನೊಂದು ಸ್ವಲ್ಪ ಹಂಚಿಕೋಬೇಕು. ತಾವು ಮೊದಲು ಕಬ್ಬಿನ ಕುರಿತು, ಕಬ್ಬನ್ನ ತಾವು ಯಾವ ರೀತಿ ಬೆಳಿತೀರಿ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ಈಗ ಕಬ್ಬು ಬೆಳಿಬೇಕಾದ್ರೆ ತಾವು ಭೂಮಿಯನ್ನ ಯಾವ ರೀತಿ ಉಳುಮೆ ಮಾಡ್ತೀರಿ ಮೊದಲು? ಸರ್, ನಾವು ಕಬ್ಬು ಬೆಳಿಬೇಕಾದ್ರೆ ಮೊದಲ ಇದು ನೇಗಿಲಿ ಅದು ಹೊಡೆದು ಸ್ವಲ್ಪ ತಿಪ್ಪಿ ಗೊಬ್ಬರ ಅದು ಹಾಕೊಂಡು ಮಾಡಿ ಕಬ್ಬು ಬೆಳಿತೀವ್ರಿ. ಈಗ ಎಕರೆಕ ತಂದು ನಾನು ಕಬ್ಬು ಇಲ್ಲಿ ಈ ಸಲ ಆಗಿದ್ರಿ, ಹೊಸಲ ಮಳಿ ಕಡಿಮೆ ಇದ್ರೆ ಮರಿ ಎಕರೆಕ 50 ಟನ್ ಆಗ್ಯದ್ರಿ. 4 ಎಕರೆ ಐತ್ರಿ ಸರ್, 196 ಟನ್ ಕಬ್ಬು ಆಗ್ಯದ. ಅಂದ್ರೆ 1 ಎಕರೆಗೆ 50 ಟನ್ ಅನ್ನ ಬೆಳೆದ್ರಿ. ಈಗ ನೀವು ಕಬ್ಬು ಬೆಳಿತೀನಿ ಅಂತ ಹೇಳಿದ್ರಿ, ಕಬ್ಬು ಬೆಳಿಬೇಕಾದ್ರೆ ತಾವು ಕಬ್ಬಿನಿಂದ ಕಬ್ಬಿಗೆ ಮತ್ತೆ ಈ ಸಾಲುಗಳಿಂದ ಸಾಲಿಗೆ ಎಷ್ಟು ಅಂತರವನ್ನು ಇಡ್ತೀರಿ? ಅಂದ್ರೆ ಸರ್, ಅದು 3 ಫೂಟ್ ಇಟ್ಟಿದ್ದೀರಿ. 3-4 ಫೂಟ್ ಇರ್ತದೆ. 3-4 ಫೂಟ್ ಇಟ್ಟಿರಿ ಅಂದ್ರೆ ಸಾಲುಗಳ ಮಧ್ಯೆ 3 ಫೂಟ್, ಮತ್ತೆ ಒಂದು ಕಬ್ಬಿನಿಂದ ಇನ್ನೊಂದು ಕಬ್ಬಿಗೆ 1 ಫೂಟ್ ಅಷ್ಟೇ ಇಟ್ಟಿರಿ. ಈಗ ನನಗೆ ತಿಳಿದ ಪ್ರಕಾರ ಸ್ವಲ್ಪ ಸಾಲಿನಿಂದ ಸಾಲಿಗೆ ಮತ್ತು ಕಬ್ಬಿನ ಇದಕ್ಕೆ 8 ಫೂಟ್ ಮತ್ತು 5 ಫೂಟ್ ಇಡೋದ್ರಿಂದ ಇಳುವರಿ ಜಾಸ್ತಿ ಬರ್ತದ ಅಂತ ಕೆಲವೊಂದು ರೈತರು ಹೇಳ್ತಾರೆ, ಇದಕ್ಕೆ ತಾವೇನ್ ಹೇಳ್ತೀರಿ? ಸರ್, ಅದನ್ನು ಆ ಬೆಳೆ ನೋಡಿ ಬಂದೇವೆ ಸರ್. ಅದನ್ನು 1 ಎಕರೆಕ್ಕೆ ಕನಿಷ್ಠ ತಂದ್ರು 70 ಟನ್ ಆಗುವಂತದ್ದು ಒಬ್ಬರಲ್ಲಿ ನೋಡಿ ಬಂದೇವೆ ಸರ್. ಅವರು 8 ಫೂಟ್ ಇಟ್ಟಿದ್ರಿ, 5 ದಿನದ ಈಗೇನದ 2 ಫೂಟ್ ಇಟ್ಟಿದ್ರಿ. ಅವನಿಗೆ ನೀರು ಸಫಿಷಿಯಂಟ್ ಇದ್ದಿದ್ದಿಲ್ಲ ಅಂತಂದ್ರೆ ಈ ಸಲ ಇಲ್ಲೇ ಶಿವಣಿಗೆ ಅಂತ ಹೇಳಿ ಅದ್ರಿ, ಒಂದು 50-60 ಟನ್ ಬಂದ ಸರ್. ಈಗ ಕಬ್ಬಿನೊಳಗೆ ತಾವು ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡಿರಿ? ನಾವು ನಮ್ಮಲ್ಲಿ ಕಬ್ಬು ಯಾವುದು ಅಂತಂದ್ರೆ ಸರ್, ನಮ್ಮದು ಇದು ಐತ್ರಿ 86-0 ಐತಿ ಸರ್, 32 ಐತ್ರಿ. ಇನ್ನೂ ಒಂದು ಅದು 94-0 ಅಂತ ಹೇಳಿತ್ತು ಸರ್, ಅದು ಕಬ್ಬು ಬಾರ ತಳಿ, ಅದು ಚಲೋ ಐತ್ರಿ. ಈಗ ಎರಡೂ ತಳಿಯನ್ನ ನೀವು ಬೆಳೀತಾ ಇದ್ದೀರಿ ಅಂದ್ರೆ ಈಗ ಈಗಿನ ಇದಕ್ಕೊಂದು ಫ್ಯಾಕ್ಟ್ರಿ ಇದಕ್ಕಾಗಿ ಸರ್, ಶಾಂಶಿ ಅಂತೇಳಿ ಒಂದು ಚಲೋ ಇದು ಐತ್ರಿ, ಈಗ ಅದೇ ಜಾಸ್ತಿ ಬೆಳಿತಾರೆ ಶಾಂಶಿ. ಅಂದ್ರೆ ಈ ಸಕ್ಕರೆ ಕಾರ್ಖಾನೆಗಳು ಯಾವ ಕಬ್ಬನ್ನ ಆಯ್ಕೆ ಮಾಡ್ಕೋತಾವೆ ಅದನ್ನೇ ತಾವು ಬೆಳೀತಾ ಇದ್ದಾರೆ. ಈಗ ಕಬ್ಬು ಹಚ್ಚಿದ ಮೇಲೆ ನೀವು ಹೇಳಿದ್ರಿ ಕಬ್ಬನ್ನ ಈಗ ಅದು ಸುಮಾರು 3 ತಿಂಗಳು ಕಬ್ಬು ಹಚ್ಚಿದ ಮೇಲೆ 3 ತಿಂಗಳು ಇನ್ನೂ ಫುಲ್ ಎತ್ತರ ಆಗೋಕ್ಕಿಂತ ಮುಂಚೆ ಅದ್ರ ಮಧ್ಯದಲ್ಲಿ ಯಾವ್ದಾದ್ರು ಬೆಳೆಯನ್ನ ಹಾಕಿ ತಕ್ಕೋತೀರಿ? ಇಲ್ಲ ಸರ್, ನಾವು ಯಾವ್ದು ಹಾಕೇ ಇಲ್ರಿ. ಹಾಕಬಹುದ್ರಿ, ಏನಾರ ಕಾಯಿಪಲ್ಲೆ ಮಾಡಬಹುದ್ರಿ, ಬೆಂಡಿ ಚವಳಿ ಇಂಥದ್ದು ಏನಾರ ಮಾಡಬಹುದ್ರಿ, ನಾವು ಮಾಡಿಲ್ರಿ. ಅದನ್ನ ಮಾಡಿಲ್ಲ, ಯಾಕಂದ್ರೆ ನಿಮ್ದು ಒಂದೇ ಜಮೀನಲ್ಲಿ, ಯಾಕಂದ್ರೆ ಒಂದು ಕ್ರಾಪ್ ಫೇಲ್ ಆದ್ರೂ ಇನ್ನೊಂದು ಕ್ರಾಪ್ ದಿಂದ ಲಾಭ ಬರ್ತದ ಅಂತ ನಮಗನಸ್ತದ. ಇದಕ್ಕೆ ನೀವು ಯಾಕೆ ಮಾಡಬಾರ್ದು? ಇಲ್ಲ ಸರ್, ನಾವು ಅಷ್ಟೊಂದು ಇದು ಮಾಡ್ಲಿಲ್ರಿ. ಅದ್ ಬೆಂಡಿ ಮಾಡಿದ್ರಿ ಸರ್, ಒಳ್ಳೇದಾಗಿದ್ರಿ, ನಾವು ಮಾಡಿಲ್ರಿ. ನೀವು ಮಾಡಿಲ್ಲ ಅಂದ್ರೆ ಸಾಲಿನ ಸಾಲಿಗೆ ಹತ್ತಿತ್ತು ಅಲ್ಲ ಸರ್, 3 ಫುಟ್ದಾಗ ಏನು ಮಾಡಕ್ ಬರಲ್ರಿ. 6 ಫುಟ್ ಮಾಡ್ಕೊಂಡ್ ನಳು ಗ್ಯಾಪ್ ಆತ ಸರ್, ಏನ್ ಬೇಕಾದ್ ಮಾಡ್ಕೋಬಹುದು. ಏನ್ ಬೇಕಾದ್ ಮಾಡ್ಬೋದು, ಪುಂಡಿ ಪಲ್ಯ ಮಾಡ್ಬೋದು, ಚವಳಿ ಮಾಡ್ಬಹುದು, ಯಾವ್ದು ಬೇಕಾದ ಏನದ ಮಾಡಬಹುದು ಸರ್. ಉಳ್ಳಿಗಡ್ಡಿನೂ ಮಾಡಬಹುದ್ರಿ. ಉಳ್ಳಿಗಡ್ಡಿನೂ ಮಾಡ್ಕೋಬಹುದು ಅಂತೀರಿ? ಅಂದ್ರೆ ಅಷ್ಟು ಈಗ 11 ತಿಂಗಳಲ್ಲಿ ನಾವು 2-3 ಕ್ರಾಪ್ ಅನ್ನ ತಕ್ಕೋಬಹುದು ಅಂತೀರಿ? ಈಗ ಮತ್ತೆ ನೀವು ಈಗ ಕಬ್ಬನ್ನ ಇಲ್ಲಿ ನಿಮಗೆ ಸಮೀಪ ಅಂದ್ರೆ ಯಾವ ಕಾರ್ಖಾನೆ ಕಳಿಸ್ತೀರಿ? ಇಂಡಿಯನ್ ಶುಗರ್ಸ್ ಐತಿ ಸರ್, ಇಲ್ಲಿ ನಾದ ಕೆಡಿ ನಾದ ಜಮಖಂಡಿ ಶುಗರ್ಸ್ ಐತಿ, ಆನಂತರ ಮಳ್ಳಿ ತನ ಹೋಗುತ್ತ ಸರ್, ಇಲ್ಲಿ ಇನ್ನೊಂದು KPR ಆತದ್ರಿ ಅವ್ರದ್ದು. ಈಗ ನೀವು ಈಗ ಅದನ್ನ ಹೆಂಗ್ ಹಿಡಿತಾರೆ? ಒಂದು ಟನ್ನಿಗೆ ಈ ಸಲ 1600 ರೂಪಾಯಿ ಕೊಟ್ರಿ ಸರ್, ಅದ್ ಏನ್ ಪಡ್ತಾರ ಆಗಂಗಿಲ್ಲ. 1600 ರೂಪಾಯಿ ಕೊಟ್ಟಿದ್ದಾರೆ ಒಂದು ಟನ್ನಿಗೆ. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ 196 ಟನ್ ಬೆಳೆದಿದ್ರಿ, 196 ಟನ್ಗೆ 1600 ರೂಪಾಯಿ ರೇಟ್ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಏನಾದ್ರೂ ವ್ಯವಸ್ಥೆಯನ್ನು ತಾವು ಮಾಡ್ಕೊಳ್ಳಕ್ಕೆ ತಾವೇ ಮನೆಯವರೇ ಮಾಡ್ತೀರಾ ಅಥವಾ ಏನಾದ್ರೂ ಆಳುಗಳು ಇಟ್ಕೊಂಡಿರ? ಆಳುಗಳು ಲೇಬರ್ಗಳು ಇರ್ತಾವ ಸರ್, ನಾವು ದೇಶ ಉಳಿಯಾಕ ತೆಗಿಯಾಕ ಕಸ ಸದಿ ಗೊಬ್ಬರ ಒಗೆಯಕ್ಕೆ ಹಿಂಗೆಲ್ಲ ಲೇಬರ್ ಬೇಕೇ ಸರ್. ಮತ್ತೆ ಈಗ ನಮ್ಗೆ ತಿಳಿದ ಮಟ್ಟಿಗೆ ಮತ್ತೆ ಈಗ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹೇಳೋ ಪ್ರಕಾರ ಕಬ್ಬನ್ನ ಒಂದು ಸಲ ಕಟಾವು ಮಾಡಿದ ನಂತರ ಕಬ್ಬನ್ನ ಸುಡಬಾರ್ದು ಅಂತಾರೆ. ಅದನ್ನ ತಾವೇನ್ ಮಾಡ್ತೀರಿ? ಇಲ್ಲ, ಹೊಟ್ಟೆ ನಾ ಈ ಬೆಳಿಲಕತ್ತಾನೆ ಸರ್, ಎಂದೋ ರೌದಿ ಹೊಟ್ಟೆ ತೆಗದೇ ಇಲ್ರಿ, ಹಂಗೆ ಬಿಟ್ಟೇನ್ ರೀ. ಈಗ ಒಟ್ ಬ್ಯಾಸಿ ಹಿಡ್ಕೊಂಡು 3 ನೀರು ಬಿಟ್ಟೀನಿ ಸರ್, ಕಬ್ಬು ಅಗದಿ ಹಚ್ಕೈತಿ. ಇನ್ನ ತಿಂಗಳತನವಾದ್ರೆ ನಡೀತೈತಿ ಮಳೆ ಆಲಿಕಂದ್ರೆ ಮರಿ, ಈ ನೀರು ಕಡಿಮೆಗೆ ಅಂದ್ರೆ ಅಲ್ಲೇ ಮಲ್ಚಿಂಗ್ ಮಾಡ್ಬಿಡ್ತೀರ? ನೀವು ಮಲ್ಚಿಂಗ್ ಮಾಡೋದ್ರಿಂದ ಆಗುವಂತ ಲಾಭ ಏನದಂತೀರಿ? ಅಂದ್ರೆ ಸರ್, ಸದಿರಿ ಹೊಟ್ಟೆ ಹುಲ್ಲು ಹೇಳಂಗಿಲ್ರಿ, ಅಂದ್ರೆ 2 ಸದಿ ಆಗ್ಬೇಕಾಗಿರ್ತದೆ ಸರ್, ಕನಿಷ್ಠ 5-7-8 ಫೂಟ್ ಆಗುತ್ತಾನ. ಅವಾಗ ಯಾವ್ದು ಏನು ಒಟ್ಟು ಸದಿಗಿದೆ ಅದು ಏನು ಇಲ್ಲ ಸರ್. ನಾವು ಸುಮ್ಮನೆ ಏನದ ಗೊಬ್ಬರ ಅದ್ರ ಮೇಲೆ ಗೊಬ್ಬರ ಹೋಗೋದ್ ಬಿಡ್ತೇವ್ರಿ, ಮುಂದ್ ಮತ್ತೊಮ್ಮೆ ಏನದ ರವದಿ ಸುಲಿಸಿ ಬಿಡ್ತೇವೆ ಸರ್. ರವದಿ ಸುಲಿಸಿ ಮತ್ತೊಮ್ಮೆ 2ನೇ ಸಲ ಗೊಬ್ಬರ ಕೊಟ್ಟೆ, ಒಂದು ಹಳ್ಳಿ ಅದು ನಾವು ಕಬ್ಬು ಕಡೆ ಮುಂದೆ ಎಲ್ಲಿ ಅದ ಹೇಳಿ ರವದಿ ಸಿಗಲ್ಲ ಸರ್. ಅದು ಸುಡೋದ್ರಿಂದನೇ ಸುಡೋದ್ರಿಂದ ಸ್ವಲ್ಪ ಇದು ಸಂಖ್ಯೆ ಕಡಿಮೆ ಆಗ್ತದೆ ಸರ್, ನಾಟಕಿ ಸಂಖ್ಯೆ ಅಂದ್ರೆ ಇಳುವರಿ ಕಡಿಮೆ ಆಗ್ತದೆ, ಫುಲ್ ಕಡಿಮೆ ಆಗ್ತದೆ ಸರ್ ಇಳುವರಿ. ಮತ್ತೆ ನೀವು ಈಗ ಈ ಕಬ್ಬನ್ನ ಬೆಳೆದ ನಂತರ ನೆಕ್ಸ್ಟ್ ಇದು ಬೆಳಿತೀನಿ ಅಂತ ಹೇಳಿದ್ರಿ ನೀವು, ಯಾವುದು? ಮೆಕ್ಕೆಜೋಳ ಬೆಳಿತೀನಿ ಅಂತ ಹೇಳಿದ್ರಿ. ಈ ಮೆಕ್ಕೆಜೋಳನ ಅಂದ್ರೆ ಈಗ ಕಬ್ಬು 3 ಇದು ಆದ ನಂತರ 3 ಸಲ ಆದ ನಂತರ ಮೆಕ್ಕೆಜೋಳ ಹಾಕ್ತೀರಿ. ಈ ಮೆಕ್ಕೆಜೋಳ ಹಾಕಿದ್ಮೇಲೆ ನಿಮ್ಗೆ ಏನಾದ್ರೂ ಇಳುವರಿಯಲ್ಲಿ ಹೆಚ್ಚು ಕಡಿಮೆ ಅನಿಸದ? ಹಾ ಸರ್, ಹೆಚ್ಚು ಕಡಿಮೆ ಆಗ್ತದೆ ಸರ್. ಇದು ಫಲವತ್ತ ಆಗಿರ್ತಾರಿ, ಗೊಬ್ಬರ ಅಂಶ ಬಿದ್ದಿರ್ತಾರೆ ತಪ್ಪದ್ದು ಅದು. ಅವಾಗ ಕನಿಷ್ಠ ಅಂತಂದ್ರೆ ಎಕರೆಕ ಕನಿಷ್ಠ 1-3 ಟನ್ ವರೆಗೂ ಬರ್ಬೋದು ಸರ್. 3-5 ಟನ್ ಜಾಸ್ತಿ ಆಗ್ತದೆ ಅಂತಾರೆ. ಮತ್ತೆ ಕೆಲವೊಂದು ಈಗ ರೈತರು ಹೇಳೋ ಪ್ರಕಾರ ಸೆಣಬು ಬೆಳಿಬೇಕು ಅಂತಾರೆ, ಸೆಣಬನ್ನ ಏನಾದ್ರೂ ಬೆಳೆದು ನೋಡಿದಿರಿ? ಇಲ್ಲ ಸರ್, ನಾವು ಸೆಣಬು ಹಾಕ್ಲಿಲ್ಲ ಸರ್. ಹಿಂದೊಮ್ಮೆ ನಾವು 4-0 ಕಬ್ಬು ಹಚ್ಚಿದ್ದೇವ್ರಿ, ಮಹಾರಾಷ್ಟ್ರದಿಂದ ರೂಪಾಯಿಗೆ ಒಂದು ಬೀಜ ತಂದ್ರಿ, ಅದರಲ್ಲಿ ಏನಾದ್ರಿ ಅದು 6 ಫೂಟ್ ಇದು ಮಾಡಿಕೊಂಡು ಅಗಿಗಿದಿಂದ ಅಗಿಗೆ ಏನದ ಒಂದು 2 ಫೂಟ್ ಮಾಡಿದ್ದೇವ್ ಸರ್. ಅದ್ರೊಳಗೆ ಅಲಸಂದಿ ಹಾಕಿದ್ದೇವ್ರಿ, ಅಲಸಂದಿ ಕೈ ಒಂದು 1.5 ಟನ್ ಅಲಸಂದಿ ಬೆಳೆದೇವ್ ಸರ್, 4 ಎಕರೆ. ಆ ನಂತರ ಅದು ಗೊಬ್ಬರ ಆಯ್ತು ಸರ್, ಅದು ಹರಿದು ಮಾಡಿ ಗಳೆ ಹೊಡೆದು ಮ್ಯಾಲ ಮಂಚಿಂಗ್ ಮಾಡಿ ಮುಚ್ಚಿ ಸ್ವಲ್ಪ ಸರ್ಕಾರಿ ಗೊಬ್ಬರ ಅದು ಹಾಕಿದೇವ್ರಿ, ಆ ಕಬ್ಬು ಭಾರಿ ಕಬ್ಬು ಬಂತು ಸರ್ ಅದು. ಹಾಂ, ಮತ್ತೆ ಅದೇ ರೀತಿ ನೀವು ಬೆಳಿಬಹುದಾಗಿತ್ತಲ್ಲ ಈ ಸೆಣಬು ಹಾಕೋದ್ರಿಂದ, ಈ ಸೆಣಬನ್ನ ಬೆಳೆದ್ಮೇಲೆ ಇದು ಸುಮಾರು 3.5-4 ತಿಂಗಳು ಬೆಳೆದ್ಮೇಲೆ ಅದನ್ನ ಅಲ್ಲೇ ಕಟರ್ ಹೊಡೆದು ಅಲ್ಲೇ ಬಿಡೋದ್ರಿಂದ ಅದು ಗೊಬ್ಬರ ಆಗತ್ತೆ. ಮತ್ತೆ ನೀವು ಮುಂದಿನ ಸಲ ಕಬ್ಬು ಹಚ್ಚೋ ಟೈಮಲ್ಲಿ ಅಂದ್ರೆ ಈಗ ನೀವು ಆಗಸ್ಟ್ಲಿಂದ ನವೆಂಬರ್ ವರೆಗೆ ಕಬ್ಬುಗಳನ್ನ ಹಚ್ತಾರೆ, ಆ ಕಬ್ಬು ಹಚ್ಚೋ ಟೈಮಲ್ಲಿ ಅದು ಭೂಮಿ ಬಹಳ ಫಲವತ್ತಾಗತ್ತೆ. ಯಾಕಂದ್ರೆ ಪ್ರತಿ ವರ್ಷ ನಾವು ಕಬ್ಬನ್ನ ತಕ್ಕೊಂಡು ಕಬ್ಬಿನ ಬೆಳೆ ತಕ್ಕೊಂಡು ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗಿರುತ್ತೆ, ಮತ್ತೆ ಜೀವಸತ್ವಗಳು ಕಡಿಮೆ ಆಗಿರ್ತಾವ ಅಂತ ಹೇಳ್ತಾ ಇರ್ತಾರೆ. ಈ ಸೆಣಬು ಹಾಕೋದ್ರಿಂದ ನಮ್ಗೆ ಅದು ಭೂಮಿ ಫಲವತ್ತು ಬೇಗ ಆಗತ್ತೆ, ಮತ್ತೆ ನಾವು ಮುಂದೆ ಬೆಳೆಕೊಳ್ಳುವಂತ ಈ ಕಬ್ಬು ಇರಲಿ ಅಥವಾ ಬೇರೆ ಯಾವುದೇ ಬೆಳೆಯಲ್ಲಿ ಇಳುವರಿ ಜಾಸ್ತಿ ಆಗ್ತದ ಅಂತ ಹೇಳ್ತಾರೆ. ತಾವು ಇದಕ್ಕೆ ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ಈ ಒಟ್ಟು ಹಸಿರಿಯಲ್ಲಿ ನಾವು ಏನೇ ಮಾಡೋದ್ರಿಂದ ಇವತ್ತು ಅಲಸಂದಿನೂ ಇರ್ಬೋದು ಸರ್. ಈಗೇನದ ಸೆಣಬು ಹತ್ತಂದ್ರೆ ನಮ್ಗೆ ಅದು ಹಾಕಿ ಹರಿಗೆ ಅಷ್ಟೇ ಇದು ಮಾಡ್ಬೇಕಾಗ್ತದ್ರಿ. ಇದು 2 ಒಟ್ಟು 60-70 ದಿನಕ್ಕೆ ಅಲಸಂದಿ ಬಂದ್ಬಿಡ್ತದೆ ಸರ್. ಮತ್ತೆ ಇದು ಏನಾದ್ರೂ ಆದಾಯನೂ ಆಗ್ತದ್ರಿ. ಕನಿಷ್ಠ ತಂದು ನಾವು 4 ಎಕರೆ ಒಂದು 60,000 ರೂಪಾಯಿ ನಾವು ಅಲಸಂದಿ ತಕ್ಕಿದ್ದೇವು. ಮತ್ತೆ ಅದನ್ನು ಅಷ್ಟು ಪವರ್ ಐತಿ ಸರ್, ಅಲಸಂದಿದ್ದು ಐತ್ರಿ, ಸೆಣಬದ್ದು ಐತ್ರಿ, ಸೆಣಬನ್ನು ಮಾಡ್ತಾರೆ, ನಾ ಮಾಡಿಲ್ರಿ ಸೆಣಬನ್ನ, ತಾವು ಬೆಳೆದಿಲ್ಲ. ಮತ್ತೆ ಈಗ ನೀವು ಗೋವಿನ ಜೋಳದಲ್ಲಿ ಕಟ್ರ ಹೊಡೆದ ಅಲ್ಲೇ ಬಿಡ್ತೀರ, ಅದು ತೆನೆಗಳ ಇದು ಆದ್ಮೇಲೆ? ಇಲ್ಲ ಸರ್, ಎಲ್ಲ ಹೊರಗೆ ತೆಗಿತೇವ್ರಿ, ಪೂರಾ ಹೊರಗೆ ತೆಗಿತೀರಿ. ಅದನ್ನು ಮಾಡೋದ್ರಿಂದ ಮತ್ತೆ ಸ್ವಲ್ಪ ಇದು ಆಗುತ್ತೆ ಮಾಡೋದ್ರಿಂದ ಸ್ವಲ್ಪ ಸರ್, ಅದು ಕಟ್ಟಿ ಒಟ್ಟು ಹೊಡೆದ್ರಿ ಅಷ್ಟು ಜಲ್ದಿ ಎಷ್ಟು ಇಷ್ಟಿಷ್ಟೇ ಆಗ್ಬೇಕ್ರಿ, ಮುಂದಿನ ಬೆಳಿಗ್ಗೆ ಯಾವತ್ತು ಇದು ಆಗಲ್ರಿ, ಆಗಿಂದಾಗೆ ಇದು ಆಗಲ್ರಿ. ನಾವು ಹೊರಗೆ ತೆಗೆದು ಹಿಂದಾಡಿ ಕಲ್ಟಿ ಒಲ್ಟ್ರ್ ಹೊಡೆದು ಮತ್ತೆ ಯಾವ್ದಾದ್ರು ತಿಪ್ಪಿ ಗೊಬ್ಬರ ಹಾಕಿ ಮಾಡಿ, ಯಾಕಂದ್ರೆ ನಾವು ಮೆಕ್ಕೆಜೋಳ ಬೆಳಿಬೇಕಾದ್ರೆ ನಾವು 3 ವರ್ಷ ಕಂಟಿನ್ಯೂ ಹಾಕದೇವತ್ತಂದ್ರೆ ಸರ್ ಅದು ಭೂಮಿ ಭಾಳ ಇದು ಬಂದ್ಬಿಡ್ತಾರೆ, ಅದು ಇಳುವರಿ ಭಯಂಕರ ಕಡಿಮೆ ಆಗ್ತಾರೆ ಸರ್, ಮುಂದೆ ಏನು ಆಗಕ್ಕಾಗಲ್ಲ. ಈಗ ತಮ್ಮದು ಬಾವಿ ಇದೆ ಅಂತ ಹೇಳಿದ್ರಲ್ಲ, ಈಗ ಬಾವಿಯಲ್ಲಿ ತಾವು ಕಬ್ಬು ಮತ್ತೆ ಮೆಕ್ಕೆಜೋಳ ಇದೆಲ್ಲ ಬೆಳಕೋತೀರಿ, ಇಷ್ಟೆಲ್ಲದಕ್ಕೂ ನೀರು ಸಾಲ್ತಾವ ತಮ್ಗೆ? ಇಷ್ಟು ದಿನ ಸಾಲ್ತಿದ್ದು ಸರ್, ಈಗ ಸಾಲಲ್ರಿ, ಈಗ 2-3 ಎಕರೆ ಕುಲ್ಲ ಅದ್ರಿ, 4 ಎಕರೆ ಕಬ್ಬು ಐತ್ರಿ, ಉಳಿದಿದ್ದು ನಿಂಬೆ ಐತ್ರಿ. ನಿಂಬೆ ಈಗ ಇಷ್ಟಕ್ಕೆಲ್ಲ 5 ಎಕರೆ ನಿಂಬೆ ಅದ ಸರ್. 5 ಎಕರೆ ನಿಂಬೆ ಅದ, ಈ 5 ಎಕರೆ ನಿಂಬೆ, ಒಂದು 2-3 ಎಕರೆ 4 ಎಕರೆ ಕಬ್ಬು ಅದ ಸರ್. 4 ಎಕರೆ ಕಬ್ಬು ಅದ. ಈಗ ಇಷ್ಟು ಎಲ್ಲದಕ್ಕೂ ಈಗ ಸಾಲ್ತದ ನೀರು. ಈಗ ಕಬ್ಬಿಗೆ ಒಂದ್ ಸ್ವಲ್ಪ ಕಡಿಮೆ ಬೀಳತ್ತ ಸರ್, ಯಾಕೆ ಬೀಳದ ಕಬ್ಬೇ ಒಣಗಾಲ್ದಕ್ಕ, ಅಂದ್ ನಿಂಬಿ ಗಿಡನೇ ಜಾಸ್ತಿ ನೀರು ಉಣಸಾಗತ್ತ. ಹೌದು, ಕನಿಷ್ಠ ಅದಕ್ಕೆ 10-12 ದಿನಕ್ಕಾರ ಒಂದು ನೀರು ಬೇಕು ಸರ್, ನಿಂಬಿಗೆ ಬೇಕು ಸರ್. ಕನಿಷ್ಠ 10-12 ದಿವಸಕ್ಕೆ ನೀರು ಕೊಟ್ಟಾಗ ಅದು ನಿಮ್ಗೆ ನೀರು ಇದು ಆದ್ರೆ ಸ್ವಲ್ಪ ಬೆಳೆ ಚಲೋ ಬರ್ತದ. ಜನ ಇದು ಜನವರಿ ಫೆಬ್ರವರಿದಿಂದ ರೇಟ್ ಆಯ್ತು ಅಂತಂದ್ರೆ ಅವಾಗ ಒಂದು ಸ್ವಲ್ಪ ರೇಟ್ ಆಗ್ತದೆ ಸರ್ 2 ತಿಂಗಳ. ಈಗೇನು ಕನಿಷ್ಠ ತಂದು 400, 500, 700 ಮಾಡ್ತೈತಿ, ಅಷ್ಟು ಮಾಲ ಸೈನಿಂಗ್ ಇರಲ್ಲ ಸರ್. ಅವ್ರು ಜನವರಿ ಫೆಬ್ರವರಿ ಆಗಿ ಬಂದು ಬಿಡ್ಬೇಕು ಸರ್, ಫೆಬ್ರವರಿ ಮಾರ್ಚ್ ಏಪ್ರಿಲ್ ರೇಟ್ ಚಲೋ ಇರ್ತದೆ ಸರ್, 1,000-2,000, 3,000 ತನಕ ರೇಟ್ ಇರ್ತದೆ ರೀ. ಕನಿಷ್ಠ ತಂದ್ರೂ ಮರಿ ಚಲೋ ಆಗ್ತದೆ ಸರ್. ಮತ್ತೆ ಈಗ ನಿಂಬೆಯನ್ನ ಈಗ 5 ಎಕರೆ ಮಾಡಿನ ಅಂತ ಹೇಳಿದ್ರೆ, ಈಗ ಇವುಗಳನ್ನ ಹೆಂಗ್ ಮಾಡಿರಿ ಈಗ ಅಂದ್ರೆ ಸಾಲಿನಿಂದ ಸಾಲಕ್ಕ ಮತ್ತು ಗಿಡಗಳಿಂದ ಗಿಡಗಳಿಗೆ ಅಂತರವನ್ನು ಎಷ್ಟು ಇಟ್ಟಿದ್ದೀರಿ? ಅಂದ್ರೆ 20 ಫುಟ್ ಇಟ್ಟೆ ಸರ್, ಗಿಡದಿಂದ ಗಿಡಕ್ಕೆ 20 ಫುಟ್ ಇಟ್ಟೆವ್ರಿ. 20 ಫುಟ್ ಇಟ್ಟರಿ, ಮತ್ತೆ ಸಾಲುಗಳ ಮಧ್ಯೆ ಎಷ್ಟು ಇಟ್ಟಿರಿ? ಅದೇ ರೀ, ಪೂರ್ತಿ ಹಿಂಗು 20, ಹಿಂಗು 20 ಬಂದ್ಬಿಡ್ತಾರೆ ಸರ್. 20x20 20x20 ಇಡೋದ್ರಿಂದ ಆಗುವಂತ ಲಾಭ ಏನದ ಅಂತೀರಿ ಅಂದ್ರೆ ಸರ್? ಈಗ 20 ಮೊದಲ 16-18 ಇಟ್ಟಿದ್ರು ಸರ್, ಅವು ಗಿಡ ಕೂಡಿದ್ರಿ. ಹಿಂದಾಗ ನಾವೇನ್ ಮಾಡಿದ್ರು, ನಾವು 20x20 ಇಟ್ಟೇವ್ರಿ. ಈಗಾದ್ರೂ ಹೋಗಿ ಮ್ಯಾಲ್ ಗಿಡ ಕೂಡ ಆಗ್ತಾವ ಸರ್, ಕೂಡಿಂದ ಏನಾದ್ರು ಸೂರ್ಯನ ಕಿರಣ ಒಳಗೆ ಬೀಳಿರತ್ತಂದ್ರೆ ಕಾಯಿ ಸಂಖ್ಯೆ ಕಡಿಮೆ ಆಗ್ತದೆ, ಗಿಡ ಒಣಗಾಕ ಚಾಲು ಮಾಡ್ತ ಹವಾಮಾನ ಸೀಲ ಸಮ. ಈಗ ನಾವು ಕನಿಷ್ಠ 22-25 ಇಡ್ಬೇಕು ಸರ್ ಮುಂದೆ ಹಚ್ಚೋದು. 22-25 ಇಡ್ಬೇಕ್ರಿ, ಅಂದ್ರೆ ಗಿಡಗಳ ಬೆಳವಣಿಗೆ ಜಾಸ್ತಿ ಆದಂಗೆ ದೊಡ್ಡ ಆದ್ಮೇಲೆ ಸೂರ್ಯನ ಕಿರಣಗಳು ಬೀಳಂಗಿಲ್ಲ ಭೂಮಿಗೆ, ಬೀಳೋದ್ರಿಂದ ಅಲ್ಲಿ ಏನಾಗುತ್ತೆ, ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ. ಈ ನೆರಳು ಬೀಳೋದ್ರಿಂದ ಸಿಗಂಗಿಲ್ಲ ಅಂತೀರಿ ಭೂಮಿ, ಇದನ್ನು ಸಿಗಂಗಿಲ್ಲ. ಮತ್ತೆ ಈ ನಿಂಬೆಯನ್ನ ಮಾರಾಟ ಎಲ್ಲಿ ಮಾಡ್ತಿರ್ತಾವ? ಬಿಜಾಪುರ ಮಾಡ್ತಾರೆ ಸರ್ ನಿಂಬೆಹಣ್ಣು. ಅತಿ ಅಂತಂದ್ರೆ ನಮ್ಮ ಕರ್ನಾಟಕದಾಗೆ ನಿಂಬಿ ಪೂರ್ತಿ ಅಂದ್ರೆ ಬಿಜಾಪುರ ಒಂದೇ ಮಾರ್ಕೆಟ್ ಸರ್. ಗುಲ್ಬರ್ಗ ಇಲ್ರಿ, ಹುಬ್ಳಿ ಇಲ್ಲ, ಬೆಂಗಳೂರು ಅದಾವ ಸರ್. ಅವ್ರ ಸಿಟಿ ಪೂರ್ತಿ ಅಷ್ಟೇ ರೀ, ಬೆಂಗಳೂರಿಗೊಂದು ಅಷ್ಟೇ, ನಮ್ಮ 4-5 ಲೋಡ್ ಬೇಕು ಸರ್ ಒಂದು ವಾರಕ್ಕೆ. ಈಗ ಇಲ್ಲಿದ್ದ ಎಕ್ಸ್ಪೋರ್ಟ್ ಆಗಿ ದೆಹಲಿ ಹೋತ ಸರ್, ದೆಹಲಿ, ಅಹಮದ್ನಗರ್, ಅಕಾಡೆ ಈಕಾಡೆ. ಬಟ್ ನಿಂಬಿಕಾಯಿ ಮಾರ್ಕೆಟ್ ಕಿಂಗ್ ಆತಂದ್ರೆ ಬಿಜಾಪುರ ಸರ್. ಬಿಜಾಪುರ ಬಿಟ್ಟರೆ ಎಲ್ಲಿ ಇಲ್ರಿ. ಕನಿಷ್ಠ ಈಗ ಇವತ್ತಿನ ಮಾರ್ಕೆಟಿಗೆ ನಿನ್ನೆ ಬುಧವಾರ ನೋಡಿ ಸರ್, ಕನಿಷ್ಠ ಒಂದು 25-30 ಲಾರಿ ಹೊರಗೆ ಹೋತ ಸರ್ ಮಾಲ್. ಎಲ್ಲ ಫ್ಯಾಕ್ಟ್ರಿ ಅಹಮದಾಬಾದು, ಬಾಂಬೆ, ದೆಹಲಿ, ದೆಹಲಿ ಜಾಸ್ತಿ ಹೋತ ಸರ್. ರೇಟ್ ಕಡಿಮೆ ಆಯ್ತು ಅಂದ್ರೆ ದೆಹಲಿ ಜಾಸ್ತಿ ರೀ, ರೇಟ್ ಕಡಿಮೆ ಆದಾಗಷ್ಟೇ ದೆಹಲಿಗೆ ಹೋಗ್ತಾವೆ. ರೇಟ್ ಇದ್ದಾಗ ಮಾತ್ರ ಉಳಿದ ಕಡೆ ಎಲ್ಲಿ ಬೇಕಾದಲ್ಲಿ ಸಿಕ್ಕಾಪಟ್ಟಿ ರೇಟ್ ಇರ್ತದೆ ಸರ್, ಹೊರಗೆ ಎಲ್ಲ ಕಡೆ ಹೋಗ್ತಾವ್ರಿ. ಮತ್ತೆ ಈಗ ಕೃಷಿ ಅಂದ್ರೆ ಇವತ್ತಿನ ಯುವಜನತೆ, ಈಗಿನ ಯುವಜನತೆ ಕೃಷಿ ಅಂದ್ರೆ ಬೇಜಾರು ಪಟ್ಕೋತಾರೆ, ಕೃಷಿಯಲ್ಲಿ ಲಾಭ ಇಲ್ಲ ಮತ್ತ ಕೃಷಿ ಬೇಡಪ್ಪ, ನೌಕರಿ ಆದ್ರೆ ನಮ್ಗ ತಿಂಗಳ ತಿಂಗಳ ಪಗಾರ ಜಮಾ ಆಗ್ತೈತಿ, ಆಮೇಲ ಕೃಷಿ ಒಳಗೆ ಏನು ಒಮ್ಮೆ ಕಷ್ಟಪಟ್ಟು ಬೆಳಿತೀವಿ ಆದ್ರೆ ಬೆಳೆದಾಗ ಒಮ್ಮೆ ರೇಟ್ ಇರುದಿಲ್ಲ, ಇದು ನೌಕರಿ ಆದ್ರೆ ನಿಮ್ಗೆ 12 ತಿಂಗಳು ನಮ್ಗೆ ಒಂದು ಪಗಾರ ಅನ್ನೋದೊಂದು ಇರ್ತದ ಅಂತ ಇವತ್ತಿನ ಯುವಜನತೆ ಹೇಳ್ತದ. ಈಗಿನ ಯುವಕರಿಗೆ ತಾವು ಏನನ್ನ ಹೇಳಬಯಸ್ತೀರಿ ಈ ಕೃಷಿ ಕುರಿತು? ಇಲ್ಲ ಸರ್, ಇವತ್ತಿಗೆ ಅಗ್ರಿಕಲ್ಚರ್ಗಿಂತ ಹಾರ್ಟಿಕಲ್ಚರ್ದಾಗ ಬರ್ಬೇಕು ಸರ್. ಆದ್ರೆ ನೀವು ಬಾರಿ ಮಾಡ್ರಿ ಅಥವಾ ನಿಂಬಿನೇ ಮಾಡ್ರಿ, ದ್ರಾಕ್ಷಿ ಮಾಡ್ರಿ, ದಾಳಿಂಬ್ರಿ ಮಾಡ್ರಿ, ಇದ್ರಾಗಿದ್ದು ಐತ್ರಿ. ಇವತ್ತು ನಾ ಮೆಕ್ಕೆಜೋಳ ಅಂದ್ರೆ ನೀವು ಇದ್ರ ಕಡೆ ಹೋದ್ರಿ ಅಂತಂದ್ರೆ ಅದ್ರಾಗ ಏನು ಜೋಳ ಮಾಡಿದ್ರೆ ಫಾಯ್ದೆ ಇಲ್ಲ ಸರ್, ಮೆಕ್ಕೆಜೋಳದಾಗ ಏನು ಇಲ್ರಿ. ಯಾಕಂದ್ರೆ ಇವತ್ತು ಒಂದು ಲೇಬರ್ ಒಂದು ಹೆಣ್ಣಾಳ ಪಗಾರ 250 ರೂಪಾಯಿ ಆಗ್ಯದ್ರಿ, ಅದು ಏನು ಕೊಯ್ದು ಅದು ಇದು ರಾಶಿ ಮಾಡೋದು ಮಾರಾಟ ಆದ್ರೂ ಮೀರಿ ಏನಾದ್ರೂ ಮೀರಿ 1100 ರೂಪಾಯಿ ರೇಟ್ ಇರ್ತದೆ ಸರ್. ಇವತ್ತಿಗೆ 3-4 ವರ್ಷ ಆಯ್ತು ರೀ, 1200 ರೂಪಾಯಿ ರೇಟ್ ಆತಂದ್ರೆ ಏನೂ ಆಗಲ್ಲ ಸರ್. ಅದು ಅಂದ್ರೆ ಅದ್ರ ದರ್ದಕ್ಕೆ ಆಗ್ತದೆ ಆಗಿಬಿಡ್ತಾರೆ. ಬಟ್ ನೀವು ಅಗ್ರಿಕಲ್ಚರ್ಗಿಂತ ಹಾರ್ಟಿಕಲ್ಚರ್ದಾಗ ಗಿಡಗಂಟಿ ಒಳಗೆ ಬಂದ್ರಿ ಅಂತಂದ್ರೆ ಒಳ್ಳೇದಾತ ಸರ್. ನೀವು ಬಾರಿನೇ ಮಾಡ್ರಿ, ದ್ರಾಕ್ಷಿ ಮಾಡ್ರಿ, ಅತಿ ಏನು ಬೇಡಪ್ಪ, ನಾವು ನಮ್ಗೆ ಯಾರ ಸಹಾಯನೂ ಬೇಡ ಅಂತ ನಾವು ನಿಂಬೆ ಗಿಡ ಮಾಡ್ಬೋದು ಸರ್. ಇದಕ್ಕೆ ಔಷಧ ನಾವು ಭಾಳ ದುಡಿದು ನಾ ಭಾಳ ಮಾಡಬೇಕು ಅಂತಂದ್ರೆ ಇವು ಸಾದಾ ಎಣ್ಣೆ ಹೊಡೆದ್ರ ಮೇಲೆ ನಡೀತದ್ರಿ. ಇದೇ ಎಣ್ಣೆ ಹೊಡಿಬೇಕು, ಇದೇ ಅತ್ತೆ ಏನಿಲ್ರಿ. ಈ ಕನಿಷ್ಠ ಅಂತಂದ್ರೆ ನಾನು 500 ಗಿಡ ಅದಾವ ಸರ್ ನಿಂಬೆ ಗಿಡ ರೀ, ಅಂದ್ರೆ 5 acres ಅದ್ರ ಅಂದ್ರೆ ನಮ್ಮ ಬ್ರದರ್ ನಾವು ಕೂಡಿದ್ದೇವ್ರಿ ಟೋಟಲ್ ಆಗಿ 500 ಅಂತ ಕನಿಷ್ಠ ಅಂದ್ರೆ ಒಂದು ವರ್ಷಕ್ಕೆ ಒಂದು 70 ಒಂದು 100,000 ರೂಪಾಯಿ ತಿಪ್ಪಿ ಗೊಬ್ಬರ ಹೊರಗಿನ ತಗೊಂಡು ಹಾಕ್ತೀನಿ ಸರ್. ಹಾಕಿ 11,00,000 ಅಗತಿಗೆ ಒಂದು 40,000 ರೂಪಾಯಿ ರೀ, ಗೊಬ್ಬರ ಹೋಗ್ಯಾಕ ಒಂದು 10,000-20,000 ರೂಪಾಯಿ, 2,00,000 ರೂಪಾಯಿ ಖರ್ಚಿನಾಗ ಸುಮ್ ಸದಿ ತಕ್ಕೋದ್ ಕಾಯಿ ಹಾಕೋದ್ ಕನಿಷ್ಠ ಅಂತಂದ್ರೆ 4-5 lakh ರೂಪಾಯಿ ನಿಕ್ಕಿ ಆತ ಸರ್. 2,00,000 ರೂಪಾಯಿ ಖರ್ಚು ಮಾಡಿದ್ರೆ 5,00,000 ರೂಪಾಯಿ ಫಾಯ್ದಾವನ್ನು ತೆಗಿಬಹುದು ಅಂತೀರಿ. ಇನ್ನೇನು ಲೇಬರ್ಗಾಗಿ 1,00,000 ರೂಪಾಯಿ ತೆಗೆದ್ರೆ ಮೇಲೆ 2,00,000 ರೂಪಾಯಿ ನೆಟ್ ಉಳಿತು ಸರ್. ಅಂದ್ರೆ ಕನಿಷ್ಠ ತಂದ್ರ ಮೇಲೆ ಅವ್ನ ಪಗಾರ ತೆಗಿಬಹುದು. ಅದಕ್ಕೆ ಕೃಷಿ ಜೀವನನೇ ಹೊಟ್ಟೆ ಲೇಬರ್ ಹಚ್ಚಿ ಏನೂ ಬೇಡ, ನಾ ಅಗದಿ ಚಂದ ನಾ ದುಡಿತೀನಿ ಏನೋ ಇದ ಸರ್. 100 ನಿಂಬೆ ಗಿಡ ಮಾಡಿದವ್ರು ಅದಾರಿ, ಆದರ್ಶ ವ್ಯಕ್ತಿ ಅದಾರಿ ಸರ್. ಅವ್ರು ಕನಿಷ್ಠ ಅಂದ್ರೆ ತಿಂಗಳಿಗೆ 20-30,000 ರೂಪಾಯಿ ಪಟ್ಟಿ ತೆಗಿತಾರೆ. ಅವ್ರು ಯಾವ ಲೇಬರ್ ಹಚ್ಚಲ್ಲ, ಹೊಟ್ಟೆ ಏನೂ ಮಾಡಲ್ಲ ಸರ್ ಅವರು. ಅಂದ್ರೆ 1 acre ಆತತ್ರಿ, ಇಬ್ರು ಗಂಡ ಹೆಂಡತಿ ಕೂಡ ಬೇಕಾದಂಗೆ ಮೇಂಟೈನ್ ಮಾಡಿ ನಡಿಬಹುದು. ಅದಕ್ಕೆ ಇವತ್ತಿನ ಯುವ ಜನರಿಗೆ ಹೇಳ್ತಾ ಇದ್ರಿ, ಕೃಷಿಯನ್ನ ಮಾಡ್ರಿ ಅಂತ ಹೇಳಿ. ಯಾಕಂದ್ರೆ ಇನ್ನೊಬ್ಬರ ಕಡೆಗೆ ನಾವು ಆಳಾಗಿ ದುಡಿಯೋಕ್ಕಿಂತ ನಮ್ಮ ಹೊಲದಲ್ಲೇ ನಾವೇ ದುಡಿದು ನಾವೇ ರಾಜನ ತರ ಇರೋಣ ಅಂತೀರಿ, ಹೌದಲ್ಲ? ಇದುವರೆಗೆ ಶಿವಣ್ಣ ಅಂಗಡಿಯವರೇ ತಾವು ಈ ಸಮಗ್ರ ಕೃಷಿಯಲ್ಲಿ ಕಬ್ಬು, ನಿಂಬೆ ಮತ್ತು ಗೋವಿನ ಜೋಳ ಇದರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ರಿ. ಈಗ ಒಂದು ವೇಳೆ ಯಾವುದಾದರೂ ರೈತರು ತಮ್ಮನ್ನ ಕೇಳಬೇಕು, ಅನುಭವ ಈಗಿನ ಯುವಜನತೆ ತಮ್ಮ ಮಾತು ಕೇಳಿ ಈಗ ಕೃಷಿ ಮಾಡಬೇಕು ಅಂತ ನಾವು ಹೇಳಿದ್ರೆ ತಮ್ಮ ಮಾತಿಗೆ ಹೋಗೊಟ್ಟು ನಾನು ಕೃಷಿ ಬದುಕಿಗೆ ಬರಬೇಕು, ನಿಮ್ಮಿಂದ ಒಂದು ಸ್ವಲ್ಪ ಏನಾದರೂ ಅನುಭವವನ್ನ ಕೇಳ್ಕೋಬೇಕು ಅಂತಂದ್ರೆ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ತೀರಿ? ಹೇಳ್ತೀನಿ ಸರ್, ಹೇಳ್ತೀನಿ. 8-9-7-00-80-624 ಇನ್ನೊಮ್ಮೆ ಹೇಳ್ತೀರಿ ನಂಬರ್? 8-9-7-00-80-624 ಒಂದು ವೇಳೆ ಯಾವುದಾದರೂ ರೈತರು ಅಥವಾ ಈಗಿನ ಯುವಜನತೆ ಖುದ್ದಾಗಿ ಬಂದು ತಮ್ಮನ್ನ ಭೇಟಿಯಾಗಿ ಅನುಭವವನ್ನ ತೆಗೆದುಕೊಳ್ಬೇಕು, ತಮ್ಮ ಜಮೀನನ್ನ ನೋಡಬೇಕು ಅಂತ ಅನ್ಸಿದ್ರೆ ಎಲ್ಲಿ ಬರಬೇಕು ಮತ್ತೆ ತಾವು ಯಾವಾಗ ಫ್ರೀ ಇರ್ತೀರಿ? ಇಲ್ಲ ಸರ್, ನಾವು ಯಾರೇ ಬಂದ್ರೆ ಯಾವಾಗಾದ್ರೂ ಫ್ರೀ ಇರ್ತೇವೆ. ನಾವು ತೋಟದಾಗೆ ಇರ್ತೇವೆ, ಬಸ್ ಸ್ಟ್ಯಾಂಡ್ದಾಗ ಅದು ಅಲ್ಲಿ ಇಲ್ಲಿ ಎಲ್ಲಿ ಇರಂಗೆ ಇಲ್ರಿ. ಕೆಲಸ ಇದ್ರೆ ಎಲ್ಲಿ ಬೇಕಾದ್ರೂ ಪಾಜಿದ ಹೋಗಿರ್ತೇವೆ. ಅವ್ರು ಯಾವಾಗ ಬೇಕಾದ ಬಂದ್ಕೊಂಡು ನಿಂಬೆ ಗಿಡದ ಕೇಳ್ಬೋದು ಸರ್. ಚೆನ್ನಾಗಿ ಈ ಕಪ್ಪು ಗಿಪ್ಪದ ಎಲ್ಲರೂ ಬೆಳೀತಾರೆ, ಎಲ್ಲರೂ ಮಾಡ್ತಾರೆ. ನಿಂಬಿದಕ್ಕೆ ಅಂತಂದ್ರೆ ನಾವು ಭಾಳ ಒಂದು ಒಳ್ಳೆಯ ಸರ್, ನಾವು ಅದರದಿಂದ ಒಂದು ಸ್ವಲ್ಪ ಒಳ್ಳೆಯದಾಗಿದ್ರಿ. ಆಯ್ತು ಶಿವಣ್ಣ ಅಂಗಡಿಯವರೇ, ಇದುವರೆಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಿಂದಗಿ ತಾಲೂಕಿನ ಕಡ್ಲೇವಾಡ ಪಿಸಿಎಸ್ ಗ್ರಾಮದ ಕೃಷಿ ಅನುಭವಿ ಶಿವಣ್ಣ ಅಂಗಡಿಯವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಕಿರಣ್ ಕುಮಾರ್ ಶೇಖ್ತಾರ್ ಅವರು ಸಂದರ್ಶನ ಮಾಡಿದರು. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 571 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಳೆ ಕಬ್ಣ ಹಳೆ ಅರಿವಿ ಹಚ್ಚ ಹಚ್ಚ ಏ ಸುಮ್ಮನೆ ಒಳಗ್ ಬರ್ರಿ, ದಿನ ಕುಡ್ದು ಬಾಗಲ್ದಾಗ ಬಂದು ಒತ್ತಾಡುದು. ಏನ್ಗಪ್ಪ ಮುಡ್ಕಾದ ಅವ್ ಬಂದಂತ ಯಾರ ಹರ್ಕ ಮುರ್ಕ ಬಕ್ಕಿಟ್ಟು ಚರಿಗಿ ತಂದಿಗಿಂದ ನಾ ಕುಡ್ದ್ರ ನಿಂದೇನ ಎಷ್ಟು ದಿನ ಅಂತ ತಡೀರಿ, ಚಟಕ್ಕ ದಾಸ ಆಗ್ಬಿಟ್ಟಿರಿ. ನಿನ್ ದಾಸ ಆಗ್ಬೇಕಂತ ಬೇಡಪ್ಪ ಬೇಡ, ಇರು ಎರಡು ಮಕ್ಕಳಿಗೆ ಸಾಲಿ ಪೀ ತುಂಬ ಮೊದ್ಲು ತುಂಬಿಲ್ಲ ಆತ ಅದೇನ್ ದೊಡ್ಡ ಹೇಳಕತ್ತೀನಿ. ಛೀ ದೂರ ಸರಿ, ಕುಡ್ದ ಮುಚ್ಚಾಕ ಗುಟ್ಕಾಬೇರಿ ಬಾಯ್ ತೆಗಿಬೇಡ. ಬೇಡ ಕುಡಿತ, ಜೌಲಿ ಹೊಡೆತ, ದುಡ್ಡು ದೇಹ ಮನಸ್ಸು ಸರ್ವನಾಶ.

ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ, ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ತೊತ್ತಿಡುವೆ ಅಂಗ್ಲಾಕೆ ಆಳಿಡುವೆ, ಗಂಗ್ಲಾಕೆ ತೊತ್ತಿಡುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ, ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಹುಟ್ಟಾಕಿ ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಜೋಕೇಲಿ ನಿನ್ನ ಕರೆದೊಯ್ಯುವೆ, ಜೋಕೇಲಿ ನಿನ್ನ ಕರೆದೊಯ್ಯುವೆ. ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ, ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆ. ಮದುವೆಗೆ ಬರಬೇಕು ತಂಗೇ.